ನಿನ್ನ ಕಮೇನಕ ಮೇಡಕ ಊರ್ವಸಿ, ನಿನ್ನ ಕಮೇನಕ ಮೇಡಕ ಊರ್ವಸಿ. ಏರ ತಮ್ಮಡು ಎವರಿ ಅಮ್ಮಡು, ಏರ ತಮ್ಮಡು ಎವರಿ ಅಮ್ಮಡು. ನೀತೋ ಬಚ್ಚಿಂದಿ ಮಾಯಲ ಮಾರಿ, ನನ್ನು ಮೆಚ್ಚಿಂದಿ ರಾಜಕುಮಾರಿ. ಇಂದ್ರನಿಗೆಂದರು ಎಂತಲು ಕಲರು, ಚಂದ್ರನಿಗೆಂದರು ಸತಲು ನಾರು. ಹೊಂದರು ಮನಕೋ ಉಂಡಾಲಿರು, ಅಯ್ಯರ ಬೇಟ ಮನಲು ಮಾಟ ಎವರಿ ಪಿಟ್ಟ ಎನ್ನೋ ಬೇಟ. ಇಂದುಲು ನೀ ಕಲ್ತೆ ಮನಗಣ್ಣೀರು. ಪಟ್ ಪಟ್ ಪಟ್ ಪಟ್ ಪಡ ಪಡ ಪಟ್ ಚಟ್ ಚಟ್ ಚಟ್ ಚಟ್ ಚಳ ಚಳ ಚಟ್ ಪಟ್ ಪಟ್ ಪಟ್ ಪಟ್ ಪಡ ಪಡ ಪಟ್ ಚಟ್ ಚಟ್ ಚಟ್ ಚಟ್ ಚಳ ಚಳ ಚಟ್. ನಿಂದ ಪಡಚುಲುಂಡಗಾ ದೇವುಡು ಇಚ್ಚಿನ ಕಣ್ಣುಲುಂಡಗಾ. ಜಾತರ ಚೇಯರ ಮಹಾರಾಜ ಅಜಾದಿ ನೀತಿ ಪಾತರ ಬೇಸಿ ನ್ಯಾಯಂಗಿಯೋಗತಿಲ ಪಾರಿ ಸರದಾ ತೀರ್ಸು ಕೊಯ್ಯುವ ರಾಜ. ನಿನ್ನ ಕಮೇನಕ ನೇಡಕ ಊರ್ವಸಿ, ನಿನ್ನ ಕಮೇನಕ ನೇಡಕ ಊರ್ವಸಿ. ಮಂಡಲ್ಲೋನ ಪೊಗರೇ ಉಂಟೆ, ಚೇತುಲ್ಲೋನ ಚಿಲ್ಲರ ಉಂಟೆ. ಜಲ್ಸ ಚೇದೂಟ ಪಾಪವು ಲೇದು ಪುಣ್ಯವು ಲೇದು, ಹದ್ದು ಪದ್ದು ಅಸಲೇ ಬದ್ದು. ಇದಿರ ಬೇಟ ಮನ ಬಾಟ ಮೆರಿಜ ಮೆರಿಜ ಅದರ ಬುಲ್ ಬುಲ್, ಮೆರಿಜ ಮೆರಿಜ ಅದರ ಬುಲ್ ಬುಲ್. ಮೊಹಬ್ಬತ್ ಗೈ ಕಹನಿ ಕೈಸಾ ಹೈ, ದಿಲ್ ಏಕ್ ಮಂದಿರ ಹೈ ಅಂದನೋ ಖುಷ್ಬೂ ಹೈ ಯಾದೋ ಕಿ ಬಾ.